ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ಮನುಕುಲದ ಉದ್ಧಾರಕ್ಕೆ, ಜೊತೆಗೆ ರೈತರ ಆದಾಯಕ್ಕೆ, ಜೊತೆಗೆ ಪರಿಸರದ ಸಮತೋಲನಕ್ಕೆ ಜೇನು ಹುಳುಗಳನ್ನು ಸಂರಕ್ಷಣೆ ಮಾಡೋದು, ಅವುಗಳ ಸಂಖ್ಯೆಯನ್ನು ವೃದ್ಧಿ ಮಾಡೋದು ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಈ ನಿಟ್ಟಿನಲ್ಲಿ ಇಂದು ಜೇನುನೊಣಗಳ ಒಂದು ಸಹಾಯವನ್ನು, ಜೇನುನೊಣಗಳ ಒಂದು ಮಹತ್ವವನ್ನು ಅರಿಯುವಂತಹ ಒಂದು ದಿನ. ಇಂದು ಸಾಕಷ್ಟು ಜೇನುನೊಣಗಳ ಬಗ್ಗೆ ಕಾರ್ಯಾಗಾರಗಳು, ತರಬೇತಿಗಳು, ಮಾಹಿತಿಗಳು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಮ್ಮ ರಾಯಚೂರು ಆಕಾಶವಾಣಿ ಕೇಂದ್ರವು ಕೂಡ ರೈತ ಬಾಂಧವರಿಗೆ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರಿಗೆ ಆಗಿರ್ಬೋದು, ಯಾಕಂತಂದ್ರೆ ಜೇನುನೊಣವನ್ನು ಸಾಕಾಣಿಕೆ ಮಾಡೋದು ಕೇವಲ ರೈತರಷ್ಟೇ ಅಲ್ಲ, ಯುವಕರು, ಉದ್ಯಮಿದಾರರು, ಮಹಿಳೆಯರು, ಎಲ್ಲಾ ವರ್ಗದ ಜನರು ತಮ್ಮ ಮನೆಯಂಗಳದಲ್ಲಿ, ಮಾಳಿಗೆಯಲ್ಲಿ, ಕಿಟಕಿಯಲ್ಲಿ, ಎಲ್ಲಿ ಸ್ಥಳದ ಅವಕಾಶಗಳಿದ್ದಾವೆ ಅಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದ್ದಾವೆ. ಬನ್ನಿ, ಇವತ್ತು ಈ ವಿಶ್ವ ಜೇನು ದಿನದ ಅಂಗವಾಗಿ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳೋಣ. ಮೊದಲಿಗೆ ಈ ಜೇನು ಸಾಕಾಣಿಕೆ ಮಹತ್ವ, ಜೇನು ಸಾಕಾಣಿಕೆ ದಿನವನ್ನ ಯಾಕೆ ಆಚರಣೆಗೆ ತರ್ತಾ ಇದ್ದೀವಿ, ಜೇನು ಸಾಕಾಣಿಕೆ ಮಾಡ್ಬೇಕಪ್ಪ ಅಂತಂದ್ರೆ ಏನೇನು ಅಂಶಗಳನ್ನ ನಾವು ಗಮನಕ್ಕೆ ತಕ್ಕೋಬೇಕು, ಯಾವ ರೀತಿಯಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಇರ್ಬೋದು ಈ ಜೇನು ಸಾಕಾಣಿಕೆಗೆ ಯಾವ ರೀತಿ ಸಹಾಯ ಸೌಲಭ್ಯವನ್ನ ಕೊಡ್ತಾ ಇದೆ ಅಂತ ಒಂದು ಮಾಹಿತಿಯನ್ನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂತಹ ಹಾಗೇನೆ ಜೇನು ಸಾಕಾಣಿಕೆ ತಜ್ಞರಾದಂತಹ ಡಾಕ್ಟರ್ ಬದರಿ ಪ್ರಸಾದ್ ಅವರು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ. ತಮ್ಮೆಲ್ಲರಿಗೂ ವಿಶ್ವ ಜೇನು ಹುಳ ದಿನಾಚರಣೆ 2022 ಹಾರ್ದಿಕ ಶುಭಾಶಯಗಳು. ವಿಶ್ವ ಜೇನು ದಿನಾಚರಣೆಯನ್ನ ನಾವು ಸ್ಲೊವೇನಿಯಾದ ಹಿರಿಯ ಜೇನು ತಜ್ಞರಾದಂತಹ ಆಂಟನ್ ಜೋನ್ಸ್ ಇವರ ಒಂದು ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮ ಜೀವಮಾನವಿಡೀ ಜೇನು ಸಂಕುಲವನ್ನ ಪರಾಗಸ್ಪರ್ಶಕಗಳ ಉಳಿವಿಗೋಸ್ಕರ ತಮ್ಮ ಸೇವೆಯನ್ನ ನೀಡಿದಂತಹ ಆ ಅಮೂಲ್ಯ ವ್ಯಕ್ತಿಯ ಒಂದು ಸ್ಮರಣಾರ್ಥವಾಗಿ ಇವತ್ತು ನಾವು ವಿಶ್ವ ಜೇನು ಹುಳ ದಿನಾಚರಣೆಯನ್ನ ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದೀವಿ. ಈ ಒಂದು 2022 ಇಸಿಯ ಈ ಥೀಮ್ ಏನಿದೆ ಅಂತ ಹೇಳಿದ್ರೆ ಬಿ ಎಂಗೇಜ್ಡ್ ಸೆಲೆಬ್ರೇಟಿಂಗ್ ದ ಡೈವರ್ಸಿಟಿ ಆಫ್ ಬೀಸ್ ಅಂಡ್ ಬೀ ಕೀಪಿಂಗ್ ಸಿಸ್ಟಮ್ಸ್. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಈ ಪರಾಗಸ್ಪರ್ಶಕಗಳ ಒಂದು ವೈವಿಧ್ಯತೆ ಇದೆ, ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳೋಣ. ಮತ್ತೆ ಈ ಸಾಕಾಣಿಕಾ ಪದ್ಧತಿಗಳು ಏನಿದೆ ಅವುಗಳನ್ನ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕೊಂಡೊಯ್ದು ಆ ಒಂದು ಜೇನು ಸಂತತಿಯನ್ನ, ಪರಾಗಸ್ಪರ್ಶಕಗಳ ಸಂತತಿಯನ್ನ ನಾವು ಉಳಿಸೋಣ ಅಂತಕ್ಕಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದೀವಿ. ಬಹಳ ಮುಖ್ಯವಾದಂತಹ ಉದ್ದೇಶ ಅಂತ ಹೇಳಿದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿರ್ತಕ್ಕಂಥ ಪ್ರಕಾರ ಈ ಒಂದು ಜೇನು ಅಥವಾ ಪರಾಗಸ್ಪರ್ಶಕಗಳು ನಮ್ಮ ಭೂಮಿಯ ಮೇಲೆ ಇಲ್ಲ ಅಂತ ಹೇಳಿದ್ರೆ ಅದಾದ ಮುಂದಿನ 4 ವರ್ಷಗಳಲ್ಲಿ ಇಡೀ ಮಾನವ ಸಂತತಿನೇ ಅಳೆದು ಹೋಗುತ್ತೆ ಅಂತ ಮಾತು ಏನಿದೆ ಆ ಒಂದು ಮಾತನ್ನ ನಾವು ನೆನಪಲ್ಲಿಟ್ಟುಕೊಂಡು ಭೂಮಿಯ ಈ ಒಂದು ವೈವಿಧ್ಯತೆಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಜೇನಿನ ಮಹತ್ವವನ್ನ ಅರ್ಥ ಮಾಡಿಕೊಂಡು ಆ ಜೇನನ್ನ ಉಳಿಸಿ ಬೆಳೆಸಿ ಸಂರಕ್ಷಿಸಬೇಕಾದಂತಹ ಕರ್ತವ್ಯ ನಮ್ಮ ನಿಮ್ಮೆಲ್ಲರದಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲವಾರು ಸಂತತಿಗಳ ಜೇನು ಏನು ನಾವು ಇವತ್ತು ಕಾಣ್ತಾ ಇದೀವಿ. ಪ್ರಪಂಚದಲ್ಲಿ ಸುಮಾರು 20,000 ಪ್ರಭೇದಗಳ ಜೇನುಗಳು ನಮ್ಮ ಅಥವಾ ಪರಾಗಸ್ಪರ್ಶಕಗಳು ಭೂಮಿಯ ಮೇಲೆ ಇದೆ. ಪರಾಗಸ್ಪರ್ಶಕಗಳಲ್ಲಿ ನಮಗೆ ಇವತ್ತು ಆರ್ಥಿಕವಾಗಿ ಅಥವಾ ವಾಣಿಜ್ಯಾತ್ಮಕವಾಗಿ ಜೇನು ಕೊಡ್ತಕ್ಕಂತಹ ಜೇನುತುಪ್ಪವನ್ನು ನೀಡತಕ್ಕಂತಹ ಸುಮಾರು 9 ಜಾತಿಯ ಜೇನುಗಳು ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಾವು ಭಾರತದಂತಹ ಭೌಗೋಳಿಕವಾಗಿ ಸಂಪದ್ಭರಿತವಾದಂತಹ ರಾಷ್ಟ್ರದಲ್ಲಿ 5 ತಳಿಯ ಜೇನುಗಳು ಅಂದ್ರೆ ಹೆಜ್ಜೇನು, ಕೋಲ್ ಜೇನು, ತುಳುವೆ ಜೇನು, ಯುರೋಪಿಯನ್ ಜೇನು ಮತ್ತು ನಸ್ರ್ ಅಥವಾ ಮಿಶ್ರಿ ಜೇನನ್ನ ನಾವು ಸಾಕಾಣಿಕೆಯನ್ನ ಮಾಡ್ತಾ ಇದೀವಿ. ಈ ಎಲ್ಲ ಜೇನು ಸಂಕರಣೆಯಲ್ಲಿ ಜೇನು ತುಪ್ಪ ಮಾತ್ರ ಅಲ್ಲ, ಅತ್ಯಂತ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅಂದ್ರೆ ಮೊದಲನೇದಾಗಿ ಜೇನಿನ ಪರಾಗಸ್ಪರ್ಶಕ್ಕೆ ಬೆಲೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಇತರ ಉತ್ಪನ್ನಗಳಾದಂತಹ ಜೇನು ತುಪ್ಪ ಇರ್ಬೋದು, ಜೇನಿನ ವಿಷ ಇರ್ಬೋದು, ಜೇನಿನ ಅಂಟು, ಜೇನಿನ ಪರಾಗ ಹಾಗೂ ಜೇನಿನ ಮೇಣ ಅಷ್ಟೇ ಅಲ್ಲದೆ ಇವತ್ತು ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ಸಹ ವೈದ್ಯಕೀಯವಾಗಿ ನಾವು ಇವತ್ತು ಎಪಿಥೆರಪಿಯನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ. ಹಲವಾರು ಕಾಯಿಲೆಗಳಿಗೆ ಇದು ರಾಮಬಾಣವಾಗಿರ್ತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ. ಅಲ್ಲದೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಒದಗಿಸ್ಕೊಡ್ತಕ್ಕಂತಹ ಜೇನು ಪೆಟ್ಟಿಗೆಗಳನ್ನ ನಾವು ಬಾಡಿಗೆ ಕೊಡ್ತಕ್ಕಂತಹ ಬಿಸಿನೆಸ್ ಅಲ್ಲಿ ಸಹ ಇವತ್ತು ಉದ್ಯಮದಲ್ಲಿ ಸಹ ಹಲವಾರು ಜನ ತೊಡಗಿಕೊಂಡಿದ್ದಾರೆ. ಹೀಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹಲವಾರು ಆರ್ಥಿಕ ಲಾಭವನ್ನ ನೀಡ್ತಕ್ಕಂತಹ ಈ ಜೇನಿನ ಸಂತತಿಯನ್ನ ಉಳಿಸೋಣ, ಅದರಿಂದ ನಮ್ಮ ಪರಿಸರವನ್ನ ಸಂರಕ್ಷಿಸೋಣ, ಜೀವ ವೈವಿಧ್ಯತೆಯನ್ನ ಹೆಚ್ಚಿಸೋಣ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಾನು ಕರೆ ಕೊಡ್ಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಜೇನಿನ ಬಗ್ಗೆ ನಾವು ಅರ್ತುಕೊಂಡ ಮೇಲೆ ಆ ಜೇನು ಕೃಷಿಯನ್ನ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ 2 ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೇನು ಕೃಷಿಯನ್ನ ಮೊದಲು ಜೇನು ತರಬೇತಿ ಬಹಳ ಅತ್ಯಂತ ಅವಶ್ಯಕತೆ ಇರುತ್ತೆ. ಆ ಜೇನು ತರಬೇತಿಯನ್ನ, ಜೇನು ಕೃಷಿಯ ತರಬೇತಿಯನ್ನ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಯಾರಾದರೂ ನುರಿತ ಜೇನು ತಜ್ಞರಿಂದ ಅಥವಾ ಜೇನು ಸಾಕಾಣಿಕೆದಾರರಿಂದ ಪಡ್ಕೊಳ್ಳೋದು ಬಹಳ ಅತ್ಯಂತ ಅವಶ್ಯಕತೆ ಇರುತ್ತೆ. ಅದಾದ ನಂತರ ಎರಡನೇ ಬಹಳ ಪ್ರಮುಖವಾದಂತಹ ವಿಷಯ ಅಂತ ಹೇಳಿದ್ರೆ, ಜೇನು ಕೃಷಿಯನ್ನ ಆರಂಭ ಮಾಡತಕ್ಕಂಥವ್ರು, ಹೊಸದಾಗಿ ಪ್ರಾರಂಭ ಮಾಡೋರು ಕನಿಷ್ಠ ಎರಡು ಗರಿಷ್ಠ ಐದು ಪೆಟ್ಟಿಗೆಗಳಿಂದ ಆರಂಭಿಸೋದು ಬಹಳ ಸೂಕ್ತ ಆಗುತ್ತೆ. ಮತ್ತೆ ಈ ಜೇನು ಕೃಷಿಯನ್ನ ಮಾಡ್ಬೇಕಾದ್ರೆ ಒಂದು ಜೇನು ಪೆಟ್ಟಿಗೆಗೆ, ತುಡುವೆ ಜೇನ ಒಂದು ಸಾಕಾಣಿಕೆ ಮಾಡ್ಬೇಕಾದ್ರೆ ಆ ಒಂದು ಜೇನು ಕುಟುಂಬ, ಜೇನು ಪೆಟ್ಟಿಗೆ ಮತ್ತು ಅವ ಸ್ಟ್ಯಾಂಡ್ ಸೇರಿ ಒಟ್ಟು 4,500 ರೂಪಾಯಿಗಳಾಗುತ್ತೆ. ಅದರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಶೇಕಡ 75% ಸಹಾಯಧನದಲ್ಲಿ 3,375 ರೂಪಾಯಿಗಳ ಒಂದು ಸಹಾಯಧನ ಪ್ರತಿಯೊಬ್ಬರಿಗೂ ಲಭ್ಯ ಇರುತ್ತೆ. ಆ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬಹುದು. ಮತ್ತೆ ಇದರಲ್ಲಿ ಕೆಲವರಿಗೆ ಹವ್ಯಾಸವಾಗಿ ಜೇನು ಕೃಷಿಯನ್ನ ಪ್ರಾರಂಭ ಮಾಡಬೇಕು, ನಾವು ಯಾವುದೇ ಕೃಷಿ ಜಮೀನು ಇಲ್ಲ ಅಂತ ಹೇಳಿದ್ರು ಸಹ ಅವರಿಗೆ 4 ಜೇನು ಕುಟುಂಬಗಳನ್ನ ಸಹಾಯಧನದಲ್ಲಿ ನೀಡಲಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಪಹಣಿ ಇರತಕ್ಕಂಥ ತೋಟಗಾರಿಕೆ ಬೆಳೆಗಾರರಿಗೆ 10 ಜೇನು ಕುಟುಂಬಗಳನ್ನ ಸಹಾಯಧನದಲ್ಲಿ ಕೊಡ್ತಕ್ಕಂತಹ ಯೋಜನೆ ತೋಟಗಾರಿಕೆ ಇಲಾಖೆಯಲ್ಲಿ ಲಭ್ಯ ಇದೆ. ಅದಲ್ಲದೆ ಇನ್ನೂ ಹೆಚ್ಚಿನ, ಈಗಾಗಲೇ ಜೇನು ಕೃಷಿಯನ್ನ ಪ್ರಾರಂಭ ಮಾಡಿ ಅದನ್ನ ಇನ್ನೂ ಹೆಚ್ಚಿಸ್ಕೊಳ್ಬೇಕು ಅಂತ ಆಸಕ್ತಿ ಇರತಕ್ಕಂತಹ ರೈತರಿಗೆ ಮಧುವನ ಅಂತಕ್ಕಂಥ ಯೋಜನೆಯಲ್ಲಿ 1,00,000 ಒಟ್ಟು ಖರ್ಚಿನ ಯೋಜನೆ ಅದು. ಅದರಲ್ಲಿ ಶೇಕಡ 75% ಸಹಾಯಧನ ಇಲಾಖೆಯಿಂದ ಲಭ್ಯ ಇರುತ್ತೆ. ಶೇಕಡ 25% ಅಂದ್ರೆ 25,000 ರೈತರ ವಂತಿಕೆಯಾಗಿ ಬರೆಸಬೇಕಾಗುತ್ತೆ. ಈ ಯೋಜನೆ ಸಹ ಲಭ್ಯ ಇದೆ. ಇನ್ನು ಜೇನು ಕೃಷಿಯನ್ನ ಪ್ರಾರಂಭ ಮಾಡಿ ಅದರಲ್ಲಿ ಉದ್ಯಮಕ್ಕೆ ಅಂದ್ರೆ ಜೇನನ್ನ ಪ್ರೋಸೆಸ್ ಮಾಡೋದಿರ್ಬೋದು, ಅದನ್ನ ಬಾಟ್ಲಿಂಗ್, ಬ್ರ್ಯಾಂಡಿಂಗ್, ಮಾರಾಟ, ಆ ಒಂದು ಉದ್ಯಮಿಯಲ್ಲಿ ತೊಡಗಿಸಿಕೊಳ್ಳೋರ್ತವರಿಗೆ ಸಹ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ ಯೋಜನೆಯ ಅಡಿಯಲ್ಲಿ ತೋಟಗಾರಿಕೆ ಇಲಾಖೆಯ ಮುಖಾಂತರ ಆ ಒಂದು ಯೋಜನೆಗೆ ಅನುಗುಣವಾಗಿ ಸಹಾಯಧನ ಲಭ್ಯ ಇರುತ್ತೆ. ಅದನ್ನ ನಿಮ್ಮ ಹತ್ತಿರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನ ಭೇಟಿಯಾಗಿ ಆ ಸೌಲಭ್ಯವನ್ನ ತಾವು ಪಡ್ಕೊಳ್ಬಹುದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೆ ಧರೆಯಲ್ಲಿ ನಗುವಿನ ದೊರೆಯಂತೆ. ಈ ಜೇನುತುಪ್ಪ ಅಂದ್ರೇನು ಎಂಬಂತಹ ಒಂದು ಪ್ರಶ್ನೆ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ, ಹಾಗೆಯೇ ಎಲ್ರಿಗೂ ಅನಿಸಬಹುದು. ಜೇನುತುಪ್ಪ ಅಂತಂದ್ರೆ ಜೇನುನೊಣಗಳು ಸಸ್ಯದ ಹೂವಿನಿಂದ ಮಕರಂದವನ್ನ ಹೀರ್ತವೆ. ಅವು ತಮ್ಮ ಹೊಟ್ಟೆಯಲ್ಲಿರುವಂತಹ ಒಂದು ಮಧು ಚೀಲದಲ್ಲಿ ತುಂಬಿದಾಗ ಜೇನುನೊಣದಲ್ಲಿರುವಂತಹ ಒಂದು ಹೊಟ್ಟೆಯಲ್ಲಿರುವಂತಹ ಒಂದು ಕಿಣ್ವರಸಗಳು ಸೇರಿ ಈ ಮಕರಂದವನ್ನ ಪಚನ ಮಾಡ್ತದೆ. ಹೀಗೆ ಪಚನವಾದಂತಹ ಒಂದು ಮಕರಂದವನ್ನ ಜೇನುನೊಣಗಳು ತಮ್ಮ ಮಧು ಚೀಲದಿಂದ ನಾಲಿಗೆಯ ಮೂಲಕ ಹೊರತಂದು ಅರಿಯಲ್ಲಿರುವಂತಹ ಒಂದು ಸಹಸ್ರಾರು ಕಣಗಳಲ್ಲಿ ತುಂಬಿ ಅದರಲ್ಲಿರುವ ಹೆಚ್ಚಿನ ತೇವಾಂಶವನ್ನ ರೆಕ್ಕೆ ಬಡಿತದ ಮೂಲಕ ಆವಿಯಾಗಿ ಹೊರದೂಡಿದ ನಂತರ ಕಣಗಳಿಗೆ ಮೊಹರೆ ಮಾಡುತ್ತದೆ. ಅದೇ ನಮಗೆ ಜೇನುತುಪ್ಪವಾಗಿ ಪರಿಗಣಿಸ್ತದೆ. ಈ ಜೇನುತುಪ್ಪದ ಒಂದು ಉತ್ಪಾದನೆ, ಆ ನೊಣಗಳು ಮಾಡುವಂತಹ ಒಂದು ಕಾರ್ಯಗಳು ವಿಸ್ಮಯಕಾರಿ ಅಂತಾನೆ ಹೇಳ್ಬೋದು. ಈ ಜೇನುತುಪ್ಪದಲ್ಲಿ ಮುಖ್ಯವಾಗಿ ಖನಿಜಗಳಿರ್ತವೆ. ಕಬ್ಬಿಣ, ಸುಣ್ಣ, ಮ್ಯಾಗ್ನೀಸಿಯಂ, ಮ್ಯಾಂಗನೀಸ್, ತಾಮ್ರ ಮುಂತಾದವುಗಳು ಇರ್ತವೆ. ಜೊತೆಗೆ ಸಾವಯವ ಆಮ್ಲಗಳು ಸಿಗ್ತವೆ, ಪೋಷಕ ದ್ರವ್ಯಗಳು ಇರ್ತವೆ, ಸತ್ವಾಂಶಗಳು ಇದರಲ್ಲಿರ್ತವೆ. B1, B2, B3, B5, B6, B12 ಹೀಗೆ ಮೇಲಿನ ಎಲ್ಲಾ ಅಂಶಗಳು ಈ ಜೇನುತುಪ್ಪದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಎಲ್ಲಾ ಪೋಷಕಾಂಶಗಳು ಇದರಲ್ಲಿ ಸಮೃದ್ಧವಾಗಿ ಸಿಗ್ತದೆ. ನಮ್ಮ ಕೊಪ್ಪಳ ಜಿಲ್ಲೆಯ ಜೇನು ಸಾಕಾಣಿಕಾ ರೈತರಾದಂತಹ ಲಿಂಗಪ್ಪ ಅವರು ಈ ಜೇನು ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅವರ ಅನುಭವಗಳನ್ನ ಕೇಳ್ಕೊಳ್ಳೋಣ. ನಮ್ಮ ಹೆಸರು ಲಿಂಗಪ್ಪ ಶಿವಮೂರ್ತಿಯಪ್ಪ ಹಿರೇಕುಂಬಾರ್ ಅಂತ. ನಮ್ಮೂರು ಇಂದ್ರಿಗಿ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ನಾವು ಈಗ 10 ವರ್ಷದಿಂದ ಜೇನು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಗೆ ನಮ್ಮ ಗುರುಗಳಾದ ಶಾಂತಿವರಯ್ಯ ಮೇಟಿ ಕುರ್ಕಿ ಅಂತ ಹಿರಿಯೂರ ಹತ್ರ ಅವ್ರ ಹತ್ರ ನಾವು ತರಬೇತಿ ತಗೊಂಡು ಅವ್ರನ್ನು ನಮ್ಮೂರಿಗೆ ಕರೆಸಿ ಉತ್ತದಲ್ಲಿರ್ತಕ್ಕಂತ ದುಡಿವೆ ಜೇನನ್ನ ಅವ್ರು ನಮಗೆ ಕಲಿಸಿಕೊಟ್ಟು ಅಲ್ಲಿಗೂ ಹೋಗಿ ಇಲ್ಲಿ ಹಿರಿಯೂರಿಗೆ ಹೋಗಿ 8 ದಿನ ತರಬೇತಿ ತಗೊಂಡು ಈಗ ಆಲ್ಮೋಸ್ಟ್ ಆಲ್ ಪ್ರತಿ ತಿಂಗಳನ್ನು 8-10 ಕೆಜಿ ಹನಿ ತೆಗಿತಿದ್ವಿ. ನಮ್ಮಲ್ಲಿಗೆ ಬಂದು ತುಪ್ಪ ಒಯ್ತಿದಾರೆ 500 ರೂಪಾಯಿ, 450 ರೂಪಾಯಿ ಹಿಂಗೆಲ್ಲ ಕೊಡ್ತಾ ಇದೀವಿ. ರೈತರಿಗೆ ಏನೇನ್ ಅನುಕೂಲಪ್ಪ ಇದ್ರ ಇಡೋದ್ರಿಂದ ಅಂತಂದ್ರ ಬೆಳೆ ಇಳುವರಿ ಪ್ರತಿ ಒಂದು ಬೆಳೆನು ಇವತ್ತು ಕಸ ಕಡ್ಡಿಲಿಂದ ಹಿಡಿದು ನಾವು ತಿಂತಕ್ಕಂತ ಆಹಾರನು ಜೇನು ಸಂತತಿ ಇಲ್ಲ ಅಂತಂದ್ರೆ ಮನುಕುಲಿನ ನಾಶ ಅಂತ ಹೇಳಿ ಐಸ್ಟನ್ ಅಲ್ಬರ್ಟ್ ಅಂತ ವಿಜ್ಞಾನಿಗಳು ಅವಾಗ ಬರೆದು ಇದು ಮಾಡಿದಾರ. ಜೇನಿನ ಸಂತತಿ ಎಂದು ನಶಿಸಿ ಹೋಗುತ್ತೆ, ಅವತ್ತು ಮನುಕುಲ ನಾಶ, ಪ್ರಾಣಿ ಪಕ್ಷಿಗಳು ಯಾವೂ ಇರಲ್ಲ ಅಂತಂದು ಹೇಳಿದಾರ. ಅಂದ್ಮೇಲೆ ಇದನ್ನ ನಾವು ಪ್ರತಿ ಒಬ್ರು ರೈತರೂ ಯಾವುದೇ ಕಾರಣಕ್ಕೂ ಹತ್ತು ಡಬ್ಬಿ ಮಾಡಲಿಲ್ಲ ಅಂದ್ರೂ ಒಂದು ಮನೆಗೆ ಎರಡು ಒಂದು ಈ ತರ ಮಾಡಿದ್ರೆ ಜೇನಿನ ಸಂತತಿ ನಶಿಸಿ ಹೋಗಲ್ಲ. ಆಮೇಲೆ ಈಗಿನ ಕೆಮಿಕಲ್ ಯುಗದಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಹೊಡೆದು ಬಹಳ ನಾಶ ಮಾಡ್ತಿದಾರ. ಎಲ್ಲರೂ ಈ ತರ ಮಾಡ್ಕೊಂತ ಹೋದ್ರ ಮುಂದ ಜೇನಿನ ಸಂತತಿ ಪೂರ ನಶಿಸಿ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರು ಹಾಗೂ ಮಹಿಳಾ ಸಂಘದವರಾತು ರೈತರಾತು ನೀವು ಹತ್ತತ್ತು ಮಾಡಿದ್ರು ಪ್ರತಿ ನಿಮ್ ತೋಟದಾಗ ಆತು ನಿಮ್ಮ ಮನೆಯಲ್ಲಿ ಆತು ಮನೆ ಒಳಗೆ ಕಿಟಕಿಗಾತು ಒಂದು ಅಥವಾ ಎರಡು ಬಾಕ್ಸ್ ಇಟ್ಟನಂತಂದ್ರ ನಿಮ್ ಮನೆಗೆ ಶುದ್ಧವಾದ ಜೇನುತುಪ್ಪ ನೀವೇ ಬಿಡಿಸಿಕೊಂಡು ನೀವೇ ತಿಂತಿದ್ರಿ. ಆಮೇಲೆ ಜೇನುಹುಳ ಕಚ್ಚೋದ್ರಿಂದ ಮಂಡಿ ನೋವು ಆಮೇಲೆ ನರಗಳ ವೀಕ್ನೆಸ್ ಇದ್ರ ಕೊಲೆಸ್ಟ್ರಾಲ್ ಇದೆಲ್ಲ ಜೇನಿನ ಸುತ್ತೋದ್ರಿಂದ ಕಡಿಯೋದ್ರಿಂದ ಅಲ್ಲ ಸುತ್ತೋದ್ರಿಂದ ಇವೆಲ್ಲ ವಾಸಿ ಆಗ್ತಾವ. ತಿರುಚಿಯಲ್ಲಿ ಒಬ್ರು ನಾವು ಅವ್ರು ಬಾಕ್ಸ್ ನೋಡಕಂತ ಹೋದಾಗ ಒಂದು ಹುಳ ಚುಚ್ಚಿದ್ರ 300 ರೂಪಾಯಿ ಇಸ್ಕೊಂತಿದ್ರ ಅದನ್ನೆಲ್ಲ ನೋಡಿ ನಮಗೆ ಬಹಳ ಆಶ್ಚರ್ಯ ಅನಿಸ್ತಿ. ಹಿಂಗಾಗಿ ನಾವು ಈಗ ಸೋಮೇಶ್ವರ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಫರ್ಮ್ ಈ ನಮ್ಮ ಇದರಲಿಂದನ ನಾವು ಬಾಕ್ಸ್ ರೈತರಿಗೆ ಸಪ್ಲೈ ಮಾಡ್ತೀವಿ. ಆಮೇಲೆ ಇಲಾಖೆ ವತಿಯಿಂದ ನಿಮ್ಮ ಯಾವುದೇ ಊರಿರ್ಲಿ ಆ ಇಲಾಖೆದಾಗ ಭೇಟಿ ಆಗ್ರಿ, ಅಲ್ಲೆಲ್ಲ ಸಹಾಯಧನ ಸಿಗ್ತೈತಿ ನಿಮ್ಗೆ. 1125 ರೂಪಾಯಿಗೆ ಒಂದು ಬಾಕ್ಸ್ ಬೀಳ್ತೈತಿ, ನೀವು ಖರೀದಿ ಮಾಡಿದ್ರೆ 4500 ರೂಪಾಯಿ ರೇಟ್ ಇರ್ತೈತಿ. ಹಂಗಾಗಿ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಇವತ್ತು ಜೇನಿನ ಹುಳ ದಿನಾಚರಣೆ ಇದಕ್ಕೋಸ್ಕರ ಆಕಾಶವಾಣಿ ಅವರು ನಮ್ಗೆ ಒಂದ್ 2 ನಿಮಿಷ ಮಾತಾಡಂತ ಹೇಳಿದ್ಬಿಟ್ಟು ಅವ್ರಿಗೂ ನಮ್ಗೆ ಧನ್ಯವಾದಗಳನ್ನು ಹೇಳುತ್ತಾ 9901497 ನಮ್ದು ಫೋನ್ ನಂಬರ್. ನೀವ್ ಎನಿ ಟೈಮ್ ಬಾಕ್ಸ್ ಬೇಕಂದ್ರೆ ಕೇಳ್ರಿ, ಎನಿ ಟೈಮ್ ಹಿಂಗ ತುಪ್ಪ ಬಂದೈತೆ ಅಂದ್ರೆ ಬಂದು ನಾವು ನಿಮ್ ಮನೆಗೆ ಬಂದು ತುಪ್ಪ ತಕ್ಕೊಟ್ಟು ನಿಮಗೆ ಬೇಡ ಅಂದ್ರೆ ನಾವು ತಗೊಂಡ್ ಹೋಗ್ತಿವಿ. ಈಗ ನಾವು ಒಬ್ಬ ರೈತರಿಗೆ ಒಂದ್ ಬಾಕ್ಸ್ ಕೊಟ್ಟಿವಪ್ಪ ಇವತ್ತಿನ ಡೇಟ್ಗೆ ಅಂತಂದ್ರ ನಿಮ್ಮಲ್ಲಿ ಈಗ ಬೇಸಿಗೆ ಟೈಮ್ನಾಗ ಏನಾಗುತ್ತೆ ಸ್ವಲ್ಪ ಆಹಾರದ ಕೊರತೆ ಇರ್ತೈತಿ, ಶುಗರ್ ಪಾಕ್ ಹಾಕ್ಬೇಕು. ಏನಪ್ಪಾ ಅಂದ್ರೆ ಒಂದ್ ಭಾಗ ನೀರು ಒಂದ್ ಭಾಗ ಸಕ್ಕರೆ, ಅವಾಗ ಒಂದ್ ಬಟ್ಟಲ್ದಾಗ ವೇಸ್ಟ್ ಗ್ಲಾಸ್ನಾಗ ಒಂದ್ ಎರಡು ಕಡ್ಡಿ ಹಾಕಿ ಅದ್ರಾಗ ಇಟ್ನೆ ಅಂತಂದ್ರ ಅದು ಬೇಸಿಗೆ ಟೈಮ್ನಾಗ ಜೀವ ಕಾಪಾಡಿಕೊಂಡು ಇರ್ತೈತಿ. ಈ ಮಳೆಗಾಲ ದಿನದೊಳಗ ನೀವೇನ್ ಹಾಕ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಕಸ ಕಡ್ಡಿಗಳೆಲ್ಲ ಹೂವು ಆಗಿರ್ತೈತಲ್ಲ ಅದನ್ನೆಲ್ಲ ತಗೊಂಬಂದು ತುಪ್ಪ ಇಡ್ತೈತಿ. ಆಲ್ಮೋಸ್ಟ್ ಆಲ್ 2 ವರಿ ಅಥವಾ 3 ತಿಂಗಳದಾಗ ನಿಮ್ಗೆ ಒಂದ್ ಬಾಕ್ಸ್ಲಿಂದ 2 ಕೆಜಿ ಅಥವಾ 2.5 ಕೆಜಿ ತುಪ್ಪ ಬಂದ್ಬಿಡುತ್ತೆ ನಿಮ್ಗೆ. ಹಂಗಾಗಿ ನಿಮ್ಗೆ ಇದರಿಂದ ಏನು ಇದು ಆಗಲ್ಲ, ಪ್ರಾಬ್ಲಮ್ ಏನಿಲ್ಲ. ಜೇನು ಮೇಳ ಹಿಂಗೆಲ್ಲ ಮಾಡ್ತಾ ಇದಾರ ಜನರಿಗೆ ರೈತ ಬಾಂಧವರಿಗೆ ಗೊತ್ತಾಗ್ಲಿ ಅಂತನ. ಹಂಗಾಗಿ ಎಲ್ಲರೂ ಇದ್ರ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ, ಅಭಿರುಚಿ ಬೆಳೆದವರೇ ಬಾಳಿನ ಅಡಿಗೆಯ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನುತುಪ್ಪ ಅಂತಂದ್ರೆ ನಾವು ನೇರವಾಗಿ ತಿಂದು ಸವಿಯನ್ನ ರುಚಿಯನ್ನ ನೋಡ್ತೀವಿ. ಈ ಜೇನುತುಪ್ಪದ ಜೊತೆಗೆ ಈ ಜೇನು ಮೇಣ ಆಗ್ತದೆ, ಅದರ ಜೊತೆಗೆ ಪೂರಕ ಉತ್ಪನ್ನಗಳು ಕೂಡ ನಮಗೆ ಸಿಗ್ತದೆ. ಅವುಗಳ ಉಪಯೋಗ ನಮಗೆ ಹೇಗೆ ಆಗ್ತದೆ ಎಂಬಂತ ಒಂದು ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಈ ಜೇನು ಸಾಕಾಣಿಕೆಗೆ ಬೇಕಾದಂತಹ ಕೃತಕ ಅರಿತಳ ಹದಿ ಬಹಳಷ್ಟು ಸಹಾಯವನ್ನು ಮಾಡ್ತದೆ. ಇದನ್ನ ಮೊಂಬತ್ತಿ ತಯಾರಿಕೆಯಲ್ಲೂ ಕೂಡ ಜೇನಿನ ಮೇಣವನ್ನ ಉಪಯೋಗಿಸ್ತಾರೆ. ಸೌಂದರ್ಯ ವರ್ಧಕ ವಸ್ತುಗಳಾದಂತಹ ಕಿಮಾರೋಸ್, ಉಗುರು ಪಾಲಿಶ್, ಲಿಪ್ಸ್ಟಿಕ್ ಅಂತ ನಾವೇನು ಹೇಳ್ತೀವಿ, ಇವೆಲ್ಲವುಗಳಲ್ಲಿ ಕೂಡ ಈ ಜೇನುನೊಣದ ಮೇಣವನ್ನು ನಾವು ಉಪಯೋಗಿಸ್ತೀವಿ. ಇಲ್ಲಿ ಪಾದರಕ್ಷೆಗಳ ಪಾಲಿಶ್ ತಯಾರಿಕೆಯಲ್ಲಿ, ಜೊತೆಗೆ ಕ್ಯಾಟ್ರಿಜ್ಗಳಲ್ಲಿ ಈ ಮೇಣವನ್ನು ತಯಾರು ಮಾಡ್ತಾರೆ. ಮೋಟಾರು ವಾಹನಗಳು, ನೆಲ ಮತ್ತು ಲೋಹಗಳ ತಯಾರಿಕೆಯಲ್ಲಿ ಈ ಜೇನು ಮೇಣವನ್ನು ಉಪಯೋಗ ಮಾಡ್ತಾರೆ. ಹಲ್ಲುಗಳನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯದಲ್ಲಿ, ಅಚ್ಚು ಮುದ್ರೆ ಮತ್ತೆ ಮಾದರಿಗಳ ಮಾಡೆಲ್ಸ್ಗಳ ತಯಾರಿಕೆಯಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ. ಜಿಗಿ ಅಂಟು ಚುವಿಂಗ್ ಗಮ್ ಅಲ್ಲಿ ಕೂಡ ಇದನ್ನ ಉಪಯೋಗ ಮಾಡ್ತಾರೆ. ವಿದ್ಯುತ್ ಉಪಕರಣಗಳು, ಹೀಗೆ ಈ ಜೇನು ಉಪಯೋಗದ ಜೊತೆಗೆ ಈ ಮೇಣಗಳ ಉಪಯೋಗ ಕೂಡ ಸಾಕಷ್ಟು ನಮಗೆ ಸಹಾಯ ಆಗ್ತದೆ. ಜೇನಿನ ಈ ವಿಶ್ವ ಜೇನು ಹುಳುಗಳ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಜೊತೆ ಯಾದಗಿರಿ ಜಿಲ್ಲೆಯ ಕೃಷಿ ಪದವೀಧರರು ಕೃಷಿಯ ಜೊತೆಗೆ ಈ ಜೇನು ಸಾಕಾಣಿಕೆಯನ್ನ ಒಂದು ಉದ್ಯಮೆಯನ್ನಾಗಿ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಈ ವಿಶ್ವ ಜೇನು ದಿನಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಈ ಜೇನು ಸಾಕಾಣಿಕೆ ಮಹತ್ವ, ತಾವು ಜೇನು ಸಾಕಾಣಿಕೆಯನ್ನ ಆರಂಭಿಸಿದ ಬಗ್ಗೆ, ಅದರಲ್ಲಿನ ಲಾಭ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಇಂದು ವಿಶ್ವ ಜೇನು ದಿನದ ಶುಭಾಶಯಗಳು. ನನ್ನ ಹೆಸರು ಮಲ್ಲಿಕಾರ್ಜುನ್, ನಾನೊಬ್ಬ ಕೃಷಿ ಪದವೀಧರ. ನನ್ನ ಊರು ಬಂದ್ಬಿಟ್ಟು ವನದುರ್ಗ ಗ್ರಾಮ, ಶಾಪುರ ತಾಲೂಕು, ಯಾದಗಿರಿ ಜಿಲ್ಲೆಯಿಂದ. ನಾನು ಕೃಷಿ ಪದವಿಯನ್ನ ಮುಗಿದಾದ ನಂತರ ಕೃಷಿ ಮಾಡೋದ್ರ ಜೊತೆಗೆ ಜೇನು ಸಾಕಾಣಿಕೆ ಕೂಡ ನನ್ನ ಹವ್ಯಾಸ ತಗೊಂಡು ಆರಂಭಿಸಿದೆ. ಮುಂದೆ ಬರ್ತಾ ಬರ್ತಾ ಅದು ಇವತ್ತಿಂದ ನನಗೆ ಜೇನು ಕೃಷಿನೇ ಮುಖ್ಯ ಕಸುಬಾಗಿದೆ. ಅದರಿಂದ ಇವತ್ತು ನಾನು ಅಕ್ಕಪಕ್ಕದ ರೈತರಿಗಾಗಿರ್ಬೋದು, ಸಂಘ ಸಂಸ್ಥೆಗಳಿಗಾಗಿರ್ಬೋದು, ಜೇನು ಸಾಕಾಣಿಕೆ ತರಬೇತಿ ಕೊಡ್ತಾ ಮತ್ತೆ ಜೇನು ಪರಿಕರಗಳು, ಜೇನು ಬಾಕ್ಸ್, ಜೇನು ಹುಳನ ಮಾರಾಟ ಮಾಡ್ತಾ ಇದ್ದೀನಿ. ಮಧುವನ ಬಿ ಇಂಡಸ್ಟ್ರೀಸ್ ವನದುರ್ಗ ಅನ್ನೋ ಒಂದು ಸಂಸ್ಥೆ ಕಟ್ಕೊಂಡು ಸಂಸ್ಥೆಯಿಂದ ನಾನು ಬಾಕ್ಸ್ ಅಂದ್ರೆ ಜೇನು ಪೆಟ್ಟಿಗೆಯನ್ನ ರೆಡಿ ಮಾಡಿ ಮಾರ್ತಾ ಇದ್ದೀನಿ. ಮೊದಲಿಗೆ ಈ ನಮ್ಮ ಭಾಗದಲ್ಲಿ ಸ್ವಲ್ಪ ಕಷ್ಟ ಆಯ್ತು ಜೇನು ಸಾಕಾಣಿಕೆ ಮಾಡೋದ್ರಲ್ಲಿ, ಅಂದ್ರೆ ಈಗ ಹವಾಮಾನ ವೈಪರೀತ್ಯದಿಂದ ಮತ್ತೆ ಇಲ್ಲಿ ಅದಕ್ಕೆ ಆಹಾರದ ಕೊರತೆ ಇರೋದ್ರಿಂದ. ನಂತರ ದಿನಗಳಲ್ಲಿ ನಂಗೆ ಅದ್ರ ಬಗ್ಗೆ ಮಾಹಿತಿ ಅಥವಾ ಟ್ರೈನಿಂಗ್ ಪಡ್ಕೊಂಡು ಎಲ್ಲ ಆದ್ಮೇಲೆ ಈ ಬೇಸಿಗೆ ಅಥವಾ ಮಳೆಗಾಲ ಚಳಿಗಾಲದಲ್ಲಿ ಯಾವ ತರ ನಾವು ಜೇನನ್ನ ನೋಡ್ಕೋಬೇಕನ್ನೋದು ತರಬೇತಿ ಮುಖಾಂತರ ತಿಳ್ಕೊಂಡು ಈಗಿನ ದಿನಗಳಲ್ಲಿ ನಾವು ಆರಾಮಾಗಿ ಜೇನು ಸಾಕಾಣಿಕೆ ಮಾಡ್ತಾ ಇದೀವಿ. ಸ್ವಲ್ಪ ತಾಂತ್ರಿಕ ಮಾಹಿತಿ ಇದ್ರೆ ಮೂರು ಸೀಸನ್ ಅಲ್ಲಿ ಕೂಡ ನಾವು ಜೇನು ಸಾಕಾಣಿಕೆ ಮಾಡಬಹುದು, ಯಾವುದೇ ತೊಂದರೆಗಳಿಲ್ಲ. ಕಾಲಕ್ಕೆ ತಕ್ಕಂತೆ ಅಂದ್ರೆ ಹವಾಮಾನ ಬದಲಾವಣೆ ಆದಂತೆಲ್ಲ ನಾವು ಜೇನಿಗೆ ಯಾವ ತರ ನಾವು ರೆಡಿಮೇಡ್ ಅಥವಾ ಪರಾಗ ಆಗಿರ್ಬೋದು ಅದು ಏನೇನು ವ್ಯವಸ್ಥೆ ಮಾಡ್ಬೇಕಂತ ಗೊತ್ತಿತ್ತಂದ್ರೆ ನಮ್ ಯಾವ ಭಾಗದಲ್ಲಿ ಬೇಕಾದ್ರೂ ನಾವು ಜೇನು ಸಾಕಾಣಿಕೆ ಮಾಡಬಹುದು. ಇದರಿಂದ ರೈತರಿಗೆ ಸುಮಾರು ಅನುಕೂಲಗಳು ಅಂದ್ರೆ ಲಾಭಗಳು. ಈಗ ನಾವು ತೋಟದಲ್ಲಿ ಅಥವಾ ಹೊಲದಲ್ಲಿ ಬೆಳೆ ಬೆಳೆದಾಗ ಜೇನು ನೋಡದಿಂದ ಪರಾಗಸ್ಪರ್ಶ ಆದಾಗ ರೈತರಿಗೆ ಲಾಭ ಬರುತ್ತೆ. ಅದಾದ್ಮೇಲೆ ಇನ್ನು ಆಸಕ್ತಿ ಇರೋ ರೈತರು ಈಗ ಬೀ ಕೀಪರ್ ಆದ್ರೆ ಜೇನು ಸಾಕಾಣಿಕೆನೆ ಒಂದು ಕಸಬು ಮಾಡ್ಕೊಂಡ್ರೆ ಇವತ್ತಿನ ದಿನಗಳಲ್ಲಿ ಬೇಡಿಕೆ ಜಾಸ್ತಿ ಇದೆ. ಮತ್ತೆ ಎಲ್ಲಾ ರೈತರು ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ಅಂದ್ರೆ ಜೇನು ಹುಳಗಳಿಂದ ಇಳುವರಿ ಪರಾಗಸ್ಪರ್ಶ ಆಗಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬೇಡಿಕೆ ಇದೆ. ನಮಗೂ ಅಷ್ಟೇ, ಈಗ ಕೇಳಿರೋರು ಕೂಡ ಈ ಹುಳ ಈಗ ಕುಟುಂಬ ಸಿಗದೆ ಕಷ್ಟ ಇದೆ ನಮ್ಮ ಭಾಗದಲ್ಲಿ. ಎಲ್ಲಾ ರೈತರು ಕೂಡ ಅನುಕೂಲ ಆಗ್ತದೆ ಅಂದ್ರೆ ಜೇನು ಹುಳದಿಂದ ಅವ್ರದ್ದು ಇಳುವರಿ ಆಗಿರ್ಬೋದು, ಜೇನು ತುಪ್ಪನ ತೆಗೆದು ಮಾರ್ತಕ್ಕಂತಾಗಿರ್ಬೋದು. ಎಲ್ಲಾ ಆರೋಗ್ಯ ದೃಷ್ಟಿಯಿಂದ ಜೇನು ತುಪ್ಪನ ನಾವು ಮೆಡಿಸಿನ್ ಆಗಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದಕ್ಕೂ ಜೇನು ತುಪ್ಪ ಕೂಡ ಬೆಲೆ ಇದೆ. ಹಂಗಾಗಿ ಜೇನು ಸಾಕಾಣಿಕೆ ಮುಖ್ಯ ಕಸುಬು ಮಾಡಿಕೊಂಡ್ರು ಕೂಡ ಜೇನು ಕೃಷಿ ಲಾಭದಾಯಕ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಿಗೆ ಎಲ್ಲಾ ಯುವಕರು ಅಂದ್ರೆ ನಮ್ಮ ಯುವ ಪೀಳಿಗೆಗೆ ಸಾಕಷ್ಟು ಈಗ ಉದ್ಯೋಗಾವಕಾಶ ಕೂಡ ನಮ್ಮ ಜೇನು ಸಾಕಾಣಿಕೆಯಲ್ಲಿ ಇದೆ. ಒಬ್ಬ ನಿರುದ್ಯೋಗಿ ಒಂದು ಜೇನು ಪೆಟ್ಟಿಗೆ ಇಟ್ಟು ಅದನ್ನ ಜೇನು ಬಿಸ್ನೆಸ್ ಮಾಡ್ಕೊಂಡ್ರೆ ಅವರಿಗೂ ಕೂಡ ಒಂದು ಉದ್ಯೋಗ ಸಿಗುತ್ತೆ. ಮತ್ತೆ ಇರೋ ಕಡೆ ಅಂದ್ರೆ ಬೇರೆ ಕಸಬುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಇದಕ್ಕೆ ಜಾಗ ಕೂಡ ಜಾಸ್ತಿ ಬೇಕಾಗಲ್ಲ. ಮುಖ್ಯವಾದಂತ ಊಟ ಈಗ ಹೈನುಗಾರಿಕೆ ಮಾಡಕ್ ಹೋದ್ರೆ ನಾವು ಒಂದ್ 2-3 ಎಕರೆ ಮೇವು ಹಾಕೊಂಡು ಈ ತರ ಸಮಸ್ಯೆಗಳಿರುತ್ತೆ. ಜೇನು ಸಾಕಾಣಿಕೆಲ್ಲ ಅದೇ ಆ ತರದ ಯಾವ್ದು ತೊಂದರೆಗಳು ಇರಲ್ಲ. ಜೇನು ಪೆಟ್ಟಿಗೆ ನಾವು ಒಂದು ಸೂಕ್ತವಾದ ಸ್ಥಳದಾಗ ಇಟ್ಟರೆ ಅದ್ರ ಪಾಡಿಗೆ ಅದು ಊಟ ತರುತ್ತೆ, ನಂತರ ಅದ್ರ ಪಾಡಿಗೆ ಅದು ಗೂಡಕ್ಕೆ ಸೇರುತ್ತೆ. ಈ ತರದ ಯಾವ್ದು ತೊಂದರೆಗಳು ಬರಲ್ಲ. ಇದು ಅಂದ್ರೆ ಅನುಕೂಲ ಆಗುತ್ತೆ ಯುವ ಪೀಳಿಗೆ ಕೂಡ, ಒಂದು ಉದ್ಯೋಗ ಸಿಕ್ಕಂಗಾಗತ್ತೆ ಅಂತ ಹೇಳ್ಬಹುದು. ನನ್ ಮೊದಲಿಗೆ ಒಂದು 4 ಬಾಕ್ಸಿಂದ ಅಂದ್ರೆ ನನ್ನ ಟೀಚರ್ಸ್ ಆಗಿರ್ಬೋದು ಬದ್ರಿ ಪ್ರಸಾದ್ ಅವರು ಕೂಡ ಎಂಟಮೊಲಜಿಸ್ಟ್, ಅವ್ರು ಸಜೆಷನ್ ಮಾಡಿದಾಗ ನಾನೊಂದು 4 ಪೆಟ್ಟಿಗೆ ತಗೊಂಡು ಅವ್ರ ಸಹಾಯದಿಂದ ಒಂದು 4 ಪೆಟ್ಟಿಗೆ ತಗೊಂಡ್ ಬಂದು ನಾನು ಸ್ಟಾರ್ಟ್ ಮಾಡಿದೆ. ರಾಜ ತೆಗ್ಗೇಳಿ ಸರ್ ಅಂತ ಅವರೆಲ್ಲ ನನಗೆ ಸಜೆಸ್ಟ್ ಮಾಡಿದ್ರು ಅಂದ್ರೆ ಜೇನು ಸಾಕಾಣಿಕೆ ಕೂಡ ಮಾಡ್ಬೋದು ಅಂತೇಳಿ. ಅಂತ ಸಂದರ್ಭನಾಗ ನಾವು ಒಂದ್ 4 ಬಾಕ್ಸ್ ತಗೊಂಡ್ ಬಂದು ನನ್ನ ತೋಟದಲ್ಲಿ ಇಟ್ಟು ಸ್ಟಾರ್ಟ್ ಮಾಡಿದೆ. ಅದರಿಂದ ದಿನೇ ದಿನ ಹೆಚ್ಚಾಗಿ ಇವತ್ತಿನ ದಿನ ಒಂದ್ 30-40 ಬಾಕ್ಸ್ ನನ್ನ ತೋಟದಲ್ಲಿ ಇರುತ್ತೆ. ಯಾವಾಗ ರೈತರ ಬೇಡಿಕೆ ಬರುತ್ತಲ್ಲ ಅದರಿಂದ ನಾವು ಕುಟುಂಬ ವಿಭಜನೆ ಮಾಡ್ತೀವಿ. ಕುಟುಂಬ ವಿಭಜನೆ ಮಾಡಿ ರೈತರಿಗೆ ಕೊಡೋಂತ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ. ನಾವು 1 ಕೆಜಿ ಜೇನುತುಪ್ಪಗೆ ಅಂದ್ರೆ ಇವತ್ತಿನ ದಿನ ನಮ್ ಬೇಡಿಕೆ ಪ್ಯೂರ್ ಜೇನುತುಪ್ಪ ಮಾರಿದ್ರೆ 600-700 ರೂಪಾಯಿ 1 ಕೆಜಿ ಜೇನುತುಪ್ಪ ಮಾರಬಹುದು ಸರ್. ಜಾಸ್ತಿ ಡಿಮ್ಯಾಂಡ್ ಅಂದ್ರೆ ಈ ಬೇಡಿಕೆನೆ ಜಾಸ್ತಿ ಇದೆ, ಅಷ್ಟು ಕೊಡಕ್ ಆಗ್ತಾ ಇಲ್ಲ. ಇದಕ್ಕೆ ಒಳ್ಳೆ ಬೆಲೆನೂ ಇದೆ ಸರ್. ಅದ್ರ ಜೊತೆಗೆ ನಾವು 1 ಬಾಕ್ಸ್ ಮಾಡಿದ್ರೆ ಹುಳ ಮತ್ತೆ ಪೆಟ್ಟಿಗೆ ನಾವು ಸ್ಟ್ಯಾಂಡ್ ಎಲ್ಲ ಸೇರಿದ್ರೆ ಒಂದ್ 5,000 ಒಂದ್ ಬಾಕ್ಸ್ ಮಾರಬಹುದು ಸರ್. ಇದು ಕೂಡ ನಮ್ ರೈತರು ಕೂಡ ಲಾಭ ಆಗುತ್ತೆ. ಒಟ್ಟಿನಲ್ಲಿ ಈ ವಿಶ್ವ ಜೇನು ದಿನಾಚರಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಜೇನು ನೊಣಗಳ ಬಗ್ಗೆ ಹೆಚ್ಚು ಹೆಚ್ಚು ಅರಿವನ್ನು ಮೂಡಿಸುವುದು ಮತ್ತು ಜೇನು ನೊಣಗಳ ಹಾಗೆಯೇ ಇತರೆ ಪರಾಗಸ್ಪರ್ಶಗಳಿರುವ ತೊಂದರೆಗಳು, ಜೊತೆಗೆ ಮುಖ್ಯವಾಗಿ ಇದು ಸುಸ್ಥಿರ ಕೃಷಿಗೆ ಸಹಾಯವನ್ನು ಮಾಡ್ತದೆ. ಮುಖ್ಯವಾಗಿ ಜೇನುತುಪ್ಪವನ್ನು ದ್ರವ ಬಂಗಾರ ಅಂತಾನೆ ಕರೀತಾರೆ. ಯಾಕಂತಂದರೆ ಅದರಲ್ಲಿರುವಂತಹ ಒಂದು ಪೋಷಕಾಂಶಗಳು, ಆರೋಗ್ಯಕರವಾಗಿರುವಂತಹ ಒಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಸುಮಾರು 200 ವರ್ಷಗಳ ಹಿಂದೆಯೇ ಜೇನು ಹುಳುಗಳನ್ನು ಪಳಗಿಸುವ ಅಥವಾ ಸಾಕುವ ತಂತ್ರಗಾರಿಕೆಯನ್ನು ಮನುಷ್ಯ ಅರಿತುಕೊಂಡಿದ್ದು, ಈ ಜೇನು ನೊಣಗಳ ಮಹತ್ವ, ಜೇನು ಸಾಕಾಣಿಕೆಯ ಉಪಯೋಗಕ್ಕೆ ಇದು ಸಾಕ್ಷಿಯಾಗಿದೆ. ಹಳೆಯ ಪದ್ಧತಿಗಳಿಗಿಂತ ಇಂದು ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳು ಜೇನು ಸಾಕಾಣಿಕೆಯಲ್ಲಿ ಲಭ್ಯ ಆಗಿದ್ದಾವೆ. ಉತ್ಪಾದನೆಯ ಒಂದು ಮಹತ್ವ ಹೆಚ್ಚಾಗಿರುವುದರಿಂದ ಸಾಕಷ್ಟು ರೈತ ಬಾಂಧವರಿಗೆ ಮಾಹಿತಿ, ಸಹಾಯ ಸೌಲಭ್ಯಗಳು ಕೂಡ ದೊರೀತಾ ಇದ್ದಾವೆ. ಮುಖ್ಯವಾಗಿ ಕೃಷಿ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆಯು ನಮ್ಮ ದೇಶದಲ್ಲಿ ಕೇವಲ ಆಹಾರ ಭದ್ರತೆಗೆ ಮಾತ್ರವಲ್ಲ, ಅದು ಆರ್ಥಿಕ ಭದ್ರತೆಯನ್ನು ಕೂಡ ನಮ್ಮ ಗ್ರಾಮೀಣ ಭಾಗದ ಜನರಿಗೆ, ಯುವಕರಿಗೆ, ಕೃಷಿ ಕಾರ್ಮಿಕರಿಗೆ, ಕೃಷಿ ಇಲ್ಲದಂತಹ ಒಂದು ಕಾರ್ಮಿಕರಿಗೆ, ಅಲೆಮಾರಿಗಳಿಗೆ, ನಿರುದ್ಯೋಗಿಗಳಿಗೆ ಇದು ಜೀವನಾಧಾರಕ್ಕೆ ಆಶ್ರಯವಾಗಿದೆ. ಮುಖ್ಯವಾಗಿ ಸಮಗ್ರ ಕೃಷಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೀವಿ. ಇದರ ಉತ್ಪಾದನೆಗಿಂತ ಇದರ ಪೂರಕವಾದಂತಹ ಉತ್ಪಾದನೆಗೆ, ಅದರಲ್ಲಿ ಸಿಗುವಂತಹ ಪೂರಕ ಉತ್ಪನ್ನಗಳಿಗೂ ಕೂಡ ಸಾಕಷ್ಟು ಇವತ್ತು ಬೆಲೆ ಬಂದಿದೆ. ಇದರ ಮಹತ್ವವನ್ನು ಹೇಳ್ತಾ ಹೋದರೆ ಸಾಕಷ್ಟು ಇದ್ದಾವೆ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಜೇನು ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಒಲವನ್ನು ಕೊಡಬೇಕಾಗ್ತದೆ. ಇದರಿಂದ ಮನುಕುಲಕ್ಕೆ ಆರ್ಥಿಕವಾಗಿ, ಜೊತೆಗೆ ಸಾಮಾಜಿಕವಾಗಿ ಪರಿಸರವನ್ನು ಸಮತೋಲನ ಮಾಡಲಿಕ್ಕೆ ಸಹಾಯ ಆಗ್ತದೆ. ಒಟ್ಟಿನಲ್ಲಿ ವಿಶ್ವ ಜೇನು ದಿನಾಚರಣೆ ದಿನವನ್ನು ಅರ್ಥಗರ್ಭಿತವಾಗಿ ಆಚರಿಸೋಣ. ಈ ಜೇನಿನ ಸಂತತಿಯನ್ನು ಸಂರಕ್ಷಿಸೋಣ. ಇವುಗಳ ಉಳಿವಿಗೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಇನ್ನೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶ್ವ ಜೇನು ದಿನದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯಂತೆ, ಪ್ರೀತಿಯ ಕೂಡ ನಾವೆಲ್ಲ ಮೇರೆಯಾದರೆ ಬಲವಿಲ್ಲ, ಜೇನಿನ ಕೂಡ ನಾವೆಲ್ಲ ಮೇರೆಯಾದರೆ ಜೇನಿಲ್ಲ. ಇದುವರೆಗೆ ವಿಶ್ವ ಜೇನು ಹುಳುವಿನ ದಿನದ ಸಂದರ್ಭದಲ್ಲಿ ವಿಶೇಷ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದ್ರಿ. ಪ್ರಸ್ತುತಿ ಅಮರೇಶ್ ಆಶಿಹಾಳ್. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳೋಣಲ್ಲ.

11,500 ರೂಪಾಯಿಂದ 13,800 ರೂಪಾಯಿ, ಹೆಸರುಕಾಳು ಜವಾರಿ 5,099 ರೂಪಾಯಿಂದ 5,699 ರೂಪಾಯಿ, ಶೇಂಗಾ 3,796 ರೂಪಾಯಿಂದ 6,548 ರೂಪಾಯಿ, ಭತ್ತ ರಾಜಹಂಸ ಕನಿಷ್ಠ ಹಾಗೂ ಗರಿಷ್ಠ 1,325, ಭತ್ತ ಸೋನಾ ಮಸೂರಿ 1,206 ರೂಪಾಯಿಂದ 1,856 ರೂಪಾಯಿ, ಕೆಂಪು ತೊಗರಿ 4,459 ರೂಪಾಯಿಂದ 5,806 ರೂಪಾಯಿ. ಲಿಂಗಸ್ಕೂರು ತಾಲೂಕಿನ ಪೇಟೆ ಧಾರಣೆ ಸಜ್ಜೆ 2,000 2,230 ರೂಪಾಯಿ. ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ ಒಣ ಮೆಣಸಿನಕಾಯಿ 9,000 ರೂಪಾಯಿ, ಭತ್ತ ಕಾವೇರಿ ಸೋನ 1,560 ರೂಪಾಯಿಂದ 1,800 ರೂಪಾಯಿ, ಭತ್ತ ಹೊಸದು 1,810 ರೂಪಾಯಿಂದ 1,840 ರೂಪಾಯಿ, ಹಳೆ ಭತ್ತ ಸೋನ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 2,730 ರೂಪಾಯಿ. ರೈತ ಬಾಂಧವರೇ, ಇದುವರೆಗೆ ಮಾನ್ವಿ ರಾಯಚೂರು ಲಿಂಗಸ್ಕೂರು ಹಾಗೂ ಸಿಂಧನೂರು ತಾಲೂಕಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಅಪ್ಪಣ್ಣ ಗೋಧಿ ಹಾಗೂ ಸಂಗಡಿಗರಿಂದ ದಪ್ಪಿನ ಪದಗಳನ್ನು.